ಕೃಷಿ ಸಿರಿ ಪ್ರಸಾರವಾಗುವುದು. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 0822 2200006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ವಿಜಯ್ ಅಂಗಡಿ. ರೈತ ಬಂಧುವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ನಿಮ್ಮೊಡನೆ ಸಂವಾದ ಹಾಗೂ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳುವ ಕಾರ್ಯಕ್ರಮ ಇದು. ಆಸಕ್ತ ರೈತ ಬಂಧುವರು, ಯುವಕರು, ಯುವತಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಗಮನಿಸಿಕೊಳ್ಳಿ ಶ್ರೋತೃಗಳೇ, ನೀವು ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 0822 2200006. ಕುಡುಗುವಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಂಧುವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಅನುಭವ ಚೆನ್ನಾಗಿರೋರಂತೂ ಸಂಪರ್ಕ ಮಾಡಿದರೆ ಇನ್ನೂ ಅನುಕೂಲ. ನಿರಂತರವಾಗಿ ಸಂಪರ್ಕ ಮಾಡೋರು ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ, ಬೇರೆಯವರಿಗೆ ಅವಕಾಶ ಇರಲಿ. ಕರೆಗಳು ಬರ್ತದವೆ, ಮಾತಾಡ್ತಾ ಹೋಗೋಣ. ಇಲ್ಲ, ವ್ಯತ್ಯಾಸ ಆಯಿತು. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, 0822 2200006. ಕೇಳಿದ್ರೆ ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ, ಅಡಿಕೆ ಮತ್ತು ಭತ್ತ ಈ ಬೆಳೆಗಳ ಸಾಗುವಳಿನ ಅನುಭವಗಳನ್ನು ತಿಳಿಸಿದರೆ ವಿರಾಜಪೇಟೆ ತಾಲೂಕು ಚನ್ನನಕೋಟೆಯ ವಾಟೇರಿರ ದಿನು ಬೋಪಣ್ಣ ಅವರು. ದಿನು ಬೋಪಣ್ಣ ಅವರು ಈ ಸಮಯದಲ್ಲಿ ಮತ್ತೊಂದು ಬೆಳೆ ಭತ್ತವನ್ನು ಸಾಗುವಳಿ ಮಾಡ್ತಾರೆ. ಅಲ್ಲಿ ಆನೆಗಳು ಸಾಕಷ್ಟು ಓಡಾಡ್ತದವೆ. ಆನೆಗಳ ಜಾಗ ಅಂತ ಅನ್ಕಂಡು ಹೇಳ್ಬೋದು, ಪಾಲಿಬೆಟ್ಟ ಸಮೀಪ ಇವರ ಊರು ಇರೋದು. ಆನೆಗಳನ್ನು ದೂರ ಇಡಲಿಕ್ಕೆ ಅವ್ರದ್ದೇ ಆದ ಕಾರ್ಯತಂತ್ರವನ್ನು ಇಟ್ಕೊಂಡಿದ್ದಾರೆ, ಬಿಟ್ಟಿಲ್ಲ. ಬೇಸಿಗೆಯಲ್ಲೂ ಭತ್ತವನ್ನು ಮನೆ ಬಳಕೆಗಾಗಿ ಬೇರೆಯವರು ಕೊಡಲಿಕ್ಕೂ ಬೆಳೆಕೊಳ್ತಾರೆ. ನಮಸ್ಕಾರ, ಯಾರು ತಾವು? ನಾನು ಬೋಪಯ್ಯ ಸರ್. ಬೋಪಯ್ಯನವ್ರು ಎಲ್ಲಿಂದ? ನಾನು ಚೌಡ್ಲು ಸರ್. ಚೌಡ್ಲು, ಸೋಮವಾರಪೇಟೆ ತಾಲೂಕು ಅಲ್ವಾ? ಹಲೋ, ಕೇಳಿ ಸರ್ ಪ್ರಶ್ನೆ. ಸೋಮವಾರಪೇಟೆ ತಾಲೂಕು ಅಲ್ವಾ? ಹೌದು. ಬೋಪಯ್ಯನವ್ರೆ, ಕಾಫಿ ಬೆಳೆಯ ಸಸ್ಯ ಕುಟುಂಬದ ಹೆಸರನ್ನ ಹೇಳ್ಬೋದಾ? ಸಸ್ಯ ಕುಟುಂಬ ಸುಮಾರು ಸಾರಿ ಬರುತ್ತಲ್ಲ ಸರ್ ಅದರಲ್ಲಿ? ಇರ್ಲಿಲ್ಲ, ಸುಮಾರು ಸಾರಿ ಏನಿಲ್ಲ. ಈಗ ಉದಾಹರಣೆಗೆ ಇಲ್ಲಿ ಕೊಡವ ಸಮುದಾಯ ಅಲ್ಲದಲ್ಲೇ ಬೇರೆ ಬೇರೆ ಭಾಗಗಳಲ್ಲೂ ಒಂದೊಂದು ಕುಟುಂಬಗಳು ಇದಾವೆ ಅಲ್ವಾ? ಹಾ, ಈಗ ನಿಮ್ದು ಕುಟುಂಬ ಯಾವ್ದು ಹೇಳಿ? ನಮ್ದು ಮೊಣ್ಣಂಡ. ಮೊಣ್ಣಂಡ, ಅದೇ ತರ ಕಾಫಿಗೂ ಒಂದು ಕುಟುಂಬ ಇದೆ. ಹಾ, ಯಾವ್ದು ಅದು ಕುಟುಂಬ? ಒಂದೇ ಪದ. ಹಾ, ಅದಲ್ಲ ಅದಲ್ಲ, ಕಾಫಿ ಕಾವೇರಿ ಕೂರ್ಗು ಅಲ್ವೇ ಅಲ್ಲ. ಇಲ್ಲ, ಕಾಫಿ ಕುಟುಂಬ ಅದು ನೀವು ತಳಿ ಹೇಳ್ತದ್ರಿ, ತಳಿ ಹೇಳ್ತದ್ರಿ. ಇಲ್ಲ, ನೀವು ಕುಟುಂಬದ ಸದಸ್ಯರ ಬಗ್ಗೆ ಹೇಳ್ತದ್ರಿ. ಇಲ್ಲ, ಹಾ, ಕಾಫಿಗೇನೆ. ಕಾಫಿ ಬೆಳೆಯ ಸಸ್ಯ ಕುಟುಂಬ ಯಾವುದು ಅಂತ ಈಗ ಉದಾಹರಣೆಗೆ ಈ ಮೆಣಸಿನ್ಕಾಯಿ, ಬದನೆಕಾಯಿ, ಆಮೇಲೆ ತಂಬಾಕು, ಕುಟುಂಬ ಅವೆಲ್ಲವೂ ಒಂದು ಕುಟುಂಬಕ್ಕೆ ಸೇರ್ತವೆ. ಯಾವ್ದದು ಅದು ಕುಟುಂಬ? ಅಲ್ಲ, ಬ್ರಿಂಜಾಲ್ ಅನ್ನೋದು ಇಂಗ್ಲಿಷ್ ಹೆಸರು, ಆದ್ರೆ ಇವೆಲ್ಲವೂ ಸೇರಿ ಒಂದು ಕುಟುಂಬ ಆಗ್ತದೆ. ಗೊತ್ತಾಗ್ತಲ್ಲವಾ, ನೋಡೋಣ ಮುಂದಿನ ಕರೆ ಯಾರು ಮಾಡ್ತಾರ. ನಮಸ್ಕಾರ. ಇವತ್ತು ಮಳೆ ಬಂತ ನಿಮ್ ಕಡೆಗೆ? ಮಳೆ ಬರ್ತಾ ಇದೆ ಸರ್, ಈಗ ಡ್ರಿಡ್ಲಿಂಗ್. ಓ, ನಿಮ್ ಕಡೆಗೆ ಬರ್ತಾ ಇದೆಯಾ? ಓಹೋ, ಶುಂಠಿ ಕಪ್ಪಕ್ಕೆ 4-5 ಗಂಟೆ ಮುಕ್ಕಾಲು ಇಂಚು ಮಳೆ ಬಡಿತು ಅಲ್ವಾ? ಮಳೆ ಬರೀ ತಂಪಾಗ್ಬೇಕು ಸರ್. ಹೌದು, ಬೇರೆ ಬೇರೆ ಭಾಗಗಳಲ್ಲಿ ಕೊಡಗಿನಲ್ಲಿ ಇವತ್ತು ಮಳೆ ಆಗಿದೆ. ತಂಪಾದ್ರೆ ಅರಬಿಕ್ಕೆ ಬರೋದಿಲ್ಲ ಅಲ್ವಾ? ಹೌದು, ಓಕೆ ಸರ್, ಕ್ಯಾರಿ ಆನ್ ಸರ್. ಆಗ್ಲಿ, ನಮಸ್ಕಾರ. ಕೇಳಿದ್ರೆ ಕೊಡಗಿನಲ್ಲಿ ಕಾಫಿಯನ್ನ ಬಹಳ ಜನ ಕೃಷಿಕರು ಸಾಗುವಳಿ ಮಾಡ್ತಾ ಇದ್ದೀರಲ್ಲ, ಈ ಕಾಫಿ ಬೆಳೆಯ ಕುಟುಂಬದ ಹೆಸರನ್ನ ಹೇಳ್ಬೋದಾ? ನೋಡಿ, ಪ್ರಯತ್ನ ಮಾಡಿ. ಒಂದೊಂದು ಬೆಳೆಗೂ ಅಥವಾ 4-6 ಬೆಳೆಗಳಿಗೆ ಒಂದೊಂದು ಸಸ್ಯ ಕುಟುಂಬ ಇದೆ, ಫ್ಯಾಮಿಲಿ ಅಂತ ಅಂದ್ಕೊಂಡು ಕರೀತಾರೆ ಇಂಗ್ಲೀಷ್ನಲ್ಲಿ. ಈಗ ನಮ್ಮ ನಮ್ಮ ಪಂಗಡದಲ್ಲಿ ಹೇಗೆ ಹೇಗೆ ಕುಟುಂಬದ ಹೆಸರುಗಳಿದವೋ ಹಾಗೆ. ಪ್ರಯತ್ನ ಮಾಡಿ ಶ್ರೋತೃಗಳೇ, 0822 2200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ಮಾತಾಡಿ. ಕಡಿತವಾಯಿತು. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ ಶ್ರೋತೃಗಳೇ. ದಿನು ಬೋಪಣ್ಣ ಅವ್ರ ಬಗ್ಗೆ ನಾವು ಹೇಳ್ತಾ ಇದ್ವಲ್ಲ, ವಾಟೇರಿರ ದಿನು ಬೋಪಣ್ಣ ಅವರು ಭತ್ತವನ್ನು ಸ್ವಲ್ಪ ಪ್ರದೇಶದಲ್ಲಿ ಬೆಳೀತಾರೆ. ಬೇಸಿಗೆಯಲ್ಲಿ ಆನೆಗಳನ್ನು ದೂರ ಇಟ್ಕೊಂಡು ಬಂದ್ರೂ ಹೆಚ್ಚು ಹಾನಿ ಆಗದಂತೆ ನೋಡ್ಕೊಳ್ತಾರೆ. ಇನ್ನು ಹಸುಗಳನ್ನು ಇಟ್ಕೊಂಡಿದ್ದಾರೆ. ಕಾಫಿ, ಅಡಿಕೆ, ಕಿತ್ತಲೆ, 100 ವರ್ಷ ಮೀರಿರೋ ಕಿತ್ತಲೆ ಗಿಡಗಳು ಅವರಲ್ಲಿದ್ದಾವೆ. ನಾನು ಹೋಗಿ ನೋಡ್ಕೊಂಡು ಬಂದ್ವಿ, ಇಲ್ಲ ವ್ಯತ್ಯಾಸ ಆಯಿತು. ಅವರು ತಾತ ಹಾಕಿದ ಕಿತ್ತಳೆ ಗಿಡಗಳು ಈಗಲೂ ಇದಾವಂತ ಹೇಳ್ತಾ ಇದ್ರು. ಚೆನ್ನಾಗಿ ಫಸಲು ಕೊಟ್ಟಿದ್ದಾವೆ. ಹತ್ತಿರ 100ಕ್ಕೂ ಹೆಚ್ಚು ಗಿಡಗಳಿದ್ದಾವೆ. ಇನ್ನು 100ಕ್ಕೂ ಹೆಚ್ಚು ಗಿಡಗಳು ಹೋಗಿದ್ದಾವೆ. ಆದರೂ ಮಾರಾಟ ಮಾಡುವಷ್ಟು ಕಿತ್ತಳೆ ಅವರಲ್ಲಿದೆ. ಮೈಸೂರಿಗೆ ಹೋಗಿ ಮಾರಾಟ ಮಾಡ್ಕೊಂಬರ್ತಾರಂತ ಹೇಳ್ತಾ ಇದ್ರು. ಕಾಳ್ಮೆಣಸಿನಲ್ಲೂ ಉತ್ತಮ ಅದು ಇಳುವರಿ ಬರ್ತಾ ಇದೆ. ಈ ಕುರಿತಂತೆ ಅವರ ತೋಟಕ್ಕೆ ಹೋಗಿ ತೋಟ ಎಲ್ಲ ಸುತ್ತಾಡಿಕೊಂಡು ಗಮನಿಸಿಕೊಂಡು ಏನೇನು ವಿಷಯ ನಿಮಗೆ ಬೇಕೋ ಅದನ್ನೆಲ್ಲ ಪ್ರಸಾರ ಮಾಡ್ತಿದ್ವಿ. ಆಲಿಸ್ಕೊಳ್ಳಿ. ನಾಳೆ ನಾಡದ್ದು ಒಂದು ವಿಶೇಷ ಕಾರ್ಯಕ್ರಮ. ಕುಪ್ಪಂಡ ಭರತ್ ಅವರು ಚನ್ನನ ಕೋಟೆ ಹತ್ತಿರ ಇದೆ ತೋಟವನ್ನು ಮಾಡಿದ್ದಾರೆ. ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನು ಸಾಗುವಳಿ ಮಾಡಿದ್ದಾರೆ. ಹಸುಗಳನ್ನು ಇಟ್ಕೊಂಡಿದ್ದಾರೆ, 1-2 ಅಲ್ಲ 20-22 ನಾಟಿ ಹಸುಗಳು. ಆಸಕ್ತಿ ಮೆಚ್ಚತಕ್ಕಂಥದ್ದು. ಬಿ ಎಸ್ ಸಿ ಎನ್ವೈರನ್ಮೆಂಟಲ್ ಸೈನ್ಸ್ನಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಅವರ ಶ್ರೀಮತಿ ಪಂಜಾಬ್ ಮೂಲದವರು, ಅವರು ಸಹ ಅಲ್ಲಿ ತೋಟದ ಮನೆಯಲ್ಲೇ ವಾಸ ಇದ್ದುಕೊಂಡು ಸುಮಾರು 15 ಎಕರೆಗೂ ಮೀರಿದ ಪ್ರದೇಶದಲ್ಲಿ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನು ಬೆಳೆದು ಹೊರಗಡೆ ದೇಶಕ್ಕೆ ಕಳಿಸ್ಕೊಡ್ತಿದ್ದಾರೆ. ಹೀಗೆ ಶುಕ್ರವಾರ ನಾಡು ನಾಡಿ ಕಾರ್ಯಕ್ರಮದಲ್ಲಿ ಕುಪ್ಪಂಡ ಬಿ ಮಂದಣ್ಣ ಮತ್ತು ಕೆ ಎಂ ವಿಮಲ ಅವರೊಡನೆ ಸಂವಾದ ಇದೆ. ಅವರು ಜೇನು ಸಾಕ್ತಾರೆ, ನಾಟಿ ಕೋಳಿಗಳನ್ನು ಸಾಕಿದ ಅನುಭವ ಇದೆ. ರೋಬಸ್ಟ ಕಾಫಿಯಲ್ಲಿ ಬೋರೋರು ಬಂದು 5-10 ಅಲ್ಲ 100 ಗಿಡಗಳನ್ನು ತೆಗೆದುಬಿಡ್ತಾರೆ. ಆ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. 08-22-2-0-0-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೂ ಪ್ರಯತ್ನ ಮಾಡಿ. ಪ್ರಶ್ನೆ ನಿಮ್ಮ ಮುಂದಿದೆ, ಗಮನಿಸಿಕೊಳ್ಳಿ. ಕಾಫಿ ಬೆಳೆಯ ಸಸ್ಯ ಕುಟುಂಬ ಯಾವುದು? ಕೊಡಗಿನಲ್ಲಿ ಕಾಫಿಯನ್ನು ತುಂಬ ಜನ ಬೆಳೀತಿದ್ದಿರಲ್ಲ, ಇದರ ಸಸ್ಯ ಕುಟುಂಬ ಯಾವುದು ಅಂತ ಅಂದ್ಕೊಂಡು ತಿಳಿಸ್ಬೋದ ನೋಡಿ. ಕೇಳಿದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಳೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಎಷ್ಟೋ ಕಡೆ ಕೊಡಗಿನಲ್ಲಿ ರೋಬಸ್ಟಕ್ಕೆ ನೀರೇ ಕೊಡೋದಿಲ್ಲ. ಅಷ್ಟು ಭರವಸೆಯಿಂದ ಕೆಲವೊಬ್ಬರು ರೈತರು, ಕಾಫಿ ಬೆಳೆಗಾರರು ಹೆಚ್ಚು ಶ್ರಮ ಇಲ್ದಲ್ಲೇ ಅತಿಯಾಗಿ ನೀರನ್ನು ಕೊಡಬೇಕನ್ನೋ ಒಂದು ಒತ್ತಡ ಮಾಡಿಕೊಳ್ಳ್ದಲ್ಲೇ ನಿಸರ್ಗವನ್ನು ನೆಚ್ಚಿಕೊಂಡು ಕಾಫಿ ಬೆಳೆ ಸಾಗುವಳಿ ಮಾಡ್ತಾರೆ. ನೋಡಿ, ಇವತ್ತು ಭಾಳ ಕಡೆಗೆ ಮಳೆ ಆಗಿದೆ. ಇನ್ನೂ 4-5 ದಿನಗಳ ಕಾಲ ಅಲ್ಲಲ್ಲಿ ಮಳೆ ಬರುತ್ತಂತ ಅಂದ್ಕೊಂಡು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ಸೂಚನಾ ಘಟಕ ಈ ಸಂದರ್ಭದಲ್ಲಿ ತಿಳಿಸಿದೆ. ಹೊರಗಡೆ ಜಿಲ್ಲೆಗಳಲ್ಲೂ ಮಳೆ ಆಗಿದೆ, ಆಗ್ತಾ ಇದೆ ಅಂತ ಅಂದ್ಕೊಂಡು ನಮ್ಮ ಗಮನಕ್ಕೂ ಬಂದಿದೆ. ಕರೆಗಳು ಬರ್ತದವೆ, ಏನೇ ವ್ಯತ್ಯಾಸ ಆಗ್ತಾ ಇದೆ ಇರಲಿ, ಕರೆ ಮಾಡಿ ಶ್ರೋತೃಗಳೇ, ಪ್ರಯತ್ನ ಮಾಡಿ. 08-22-7-2-2-0-0-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 7:20 ತನಕ ಕಾರ್ಯಕ್ರಮ ಇರುತ್ತೆ. ಕರೆಗಳನ್ನು ಮಾಡ್ತಾರೆ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ, ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಿಕ್ಕೂ ಪ್ರಯತ್ನ ಮಾಡಿ. ಕೆಳಗರೆ, ನಮ್ಮ ಆರೋಗ್ಯ ರಕ್ಷಣೆಗೆ ತೃಣಧಾನ್ಯಗಳು, ಸಿರಿಧಾನ್ಯಗಳು ಖಂಡಿತವಾಗಿಯೂ ನೆರವಿಗೆ ಬರ್ತವೆ. ಅಕ್ಕಿಯನ್ನು ಹೆಚ್ಚೆಚ್ಚು ಪಾಲಿಶ್ ಮಾಡಿ ತಿನ್ನೋದು, ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಈಗ ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕಾಗಿ ಕೆಂಪಕ್ಕಿ, ಪಾಲಿಶ್ ಮಾಡಿದ ಅಕ್ಕಿಯನ್ನು ಬಳಕೆ ಮಾಡೋರು ಹೆಚ್ಚಾಗ್ತಿದ್ದಾರೆ. ನಮಸ್ಕಾರ, ಯಾರು ತಾವು? ಸಾಗು ಮುತ್ತಪ್ಪ. ಕಟ್ಟೆಮಾಡು. ಯಾವ ತಾಲೂಕು ಹೇಳಿ ಸ್ವಾಮಿ? ಮಡಿಕೇರಿ ತಾಲೂಕು, ಮೂರ್ನಾಡು ಹೋಬಳಿ. ಅಲ್ವಾ, ತಮ್ಮ ಪರಿಚಯ ಮಾಡಿಕೊಡಿ. ಏನು ಇನ್ನೊಂದು ಸಾರಿ? ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಿದ್ದೀರಿ ಮುತ್ತಪ್ಪನವ್ರೆ? ಒಂದು ಮಾತಾಡ್ಲಿಕ್ಕೆ ಬಲ್ಲವನಾಗ ತಂದೆ ತಾಯಿಯವರು ಕೇಳ್ತಾ ಇದ್ರು, ಇವಾಗಲೂ ಕೇಳ್ತಾ ಇದ್ದೀವಿ. ರೇಡಿಯೋ ಅಂದ್ರೆ ತುಂಬಾ ಪ್ರೀತಿದೆ. ಎಷ್ಟು ವಯಸ್ಸು ತಮ್ಮದು? ನನಗೀಗ 63. 63. ಏನು ಓದಿದ್ದು ತಾವು? ನಾನು SSLC. ಎಷ್ಟು ತೋಟ ಇದೆ ತಮ್ಮದು? ತೋಟ ಎಲ್ಲರೂ ಅಣ್ಣ ತಮ್ಮಂದಿರಿಗಾಗಿ 35 acre ಇತ್ತು. ಇವಾಗ ನನಗೆಲ್ಲ ಪಾಲಾಗಿ 4 ಜನರಿಗೂ ಒಂದು 15 ಒಳಗೆ ಗದ್ದೆ ಎಲ್ಲ ಸರ್. ಗದ್ದೆನೂ ಮಾಡ್ತಾ ಇದ್ರಿ? 9 acre ಗದ್ದೆ. ಓಹೋ, ಅದು ನನಗೆ ಅಲ್ಲ ಎಲ್ಲರಿಗೂ ಸರಿ. ಅದಕ್ಕೆ 2.5-3 acre ಒಬ್ಬೊಬ್ಬರಿಗೆ ಗದ್ದೆ ಬರ್ತದೆ. ಅದಕ್ಕೆ ಊಟಕ್ಕಾಗುವಷ್ಟು ಮಾತ್ರ ನಡ್ಕೊಳ್ತೀವಿ. 3 acre ಅಂದ್ರೆ ನೀವು 3 acre ಅಲ್ಲೂ ಭತ್ತ ಬೆಳೆದು ನೀವು ಉಪಯೋಗಿಸಿ? 3 acre ಇಲ್ಲ, 1.5 acre ಗದ್ದೆ ಊಟಕ್ಕಾಗಿ ಬೆಳ್ಕೊಳ್ತೀವಿ. ಮತ್ತೆ ಅಂದಿ ಕೋಳಿ ನಾಯಿಗೆಲ್ಲ ಬೇಕಾಗ್ತದಲ್ಲ ಅಲ್ವಾ, ಅದಕ್ಕೆ ನಮ್ಮ ಖರ್ಚಿಗೂ ಆಗ್ತದೆ ಅಂತೇಳಿ 1.5 acre ಬಾಕಿ ಎಲ್ಲ 600 ಅಡಿಕೆ ಗಿಡ ನೆಟ್ಟಿದೀನಿ. ಒಂದು 300 ಗಿಡ ಫಸಲು ಬರ್ತದೆ. ದನ ಕರುಗಳು ಇಟ್ಕೊಂಡಿದ್ದೀರಾ? ಮುಂಚೆ ಇತ್ತು ಸರ್, ಈಗ ಸಾಕಲಿಕ್ಕೆ ಸೌಕರ್ಯ ಇಲ್ಲ, ಜಾಗಗಳಿಲ್ಲ, ಎಲ್ಲ ತೋಟ ಆಗಿದೆ. ಅದರಿಂದ ಸಾಕಲಿಕ್ಕೆ ಆಸೆ ಇದೆ, ಮೇಯಿಸಲಿಕ್ಕೆ ಜಾಗ ಇಲ್ಲ. ಹೌದು. ಅರೇಬಿಕಾ ರೋಬಸ್ಟ ಯಾವ್ದು ಹೆಚ್ಚಿರೋದು ನಿಮ್ಮಲ್ಲಿ? ಅರೇಬಿಕಾ ಮುಂಚೆ ಇತ್ತು, ಎಲ್ಲ ಬೋರರ್ ಬಂದು ಹೋಯ್ತು. ಇವಾಗೆಲ್ಲ ರೋಬಸ್ಟ ಕನ್ವರ್ಟ್ ಮಾಡಿ, ಸುಮಾರು ವರ್ಷ ಇದೆ, ಒಂದು 20 ವರ್ಷ. ಮನೆಯಲ್ಲಿ ನೀವು ಯಾರ್ಯಾರಿದ್ದೀರಿ? ನಾನು, ನನ್ನ ಹೆಂಡತಿ ಮತ್ತು ಎರಡು ಗಂಡು ಮಕ್ಕಳು ಮದುವೆ ಆಗಿದೆ. ಎರಡು ಗಂಡು ಮಕ್ಕಳಿಗೆ ಮದುವೆ ಆಗಿ ಒಬ್ಬನಿಗೆ, ಒಂದು ಚಿಕ್ಕ ಮಗುವಿಗೆ 1 ವರ್ಷ, ಇನ್ನೊಂದು ಮಗುವಿಗೆ 2 ವರ್ಷ ಕಳೆದಿದೆ. ನೀವು ನಿಮ್ ಶ್ರೀಮತಿಯವರು ಅಲ್ದಲ್ಲೇ ಮಕ್ಕಳನ್ನು ಕೃಷಿಯಲ್ಲಿ ಭಾಗಿಯಾಗಿ ಕೈ ಜೋಡಿಸ್ತಾರಲ್ವಾ? ಮಾಡ್ತಾರೆ. ದೊಡ್ಡ ಮಗ ಬೆಂಗಳೂರಲ್ಲಿ ಇದ್ದ, ಈ ಕೊರೋನಾ ಬಂದ ಮೇಲೆ ಕೊರಿಯರ್ ಇದ್ದಲ್ಲಿ ಅವನು ಬಂದು ಈಗ ಬೇರೆ ಅವರ ನೆಂಟರ ತೋಟದಲ್ಲಿ ಅವರ ತೋಟ ಮೇಂಟೈನ್ ಮಾಡ್ತಾರೆ ಮಡಿಕೇರಿಯಲ್ಲಿ. ಓಹೋ. ಈಗ ಎರಡನೇ ಮಗ ಮತ್ತೆ ಎಲ್ಲರೂ ನಾವು ಎಲ್ಲ ಕೃಷಿ ಮಾಡ್ತೀವಿ, ಗದ್ದೆ ಕೆಲಸ ತೋಟ ಕೆಲಸ. ಖುಷಿ ಆಯ್ತು, ಒಳ್ಳೇದು. ಎಲ್ಲರೂ ಸೇರ್ಕೊಂಡ್ರೆ ಎಷ್ಟೊಂದು ಶಕ್ತಿ ವಿನಿಯೋಗ ಆಗ್ತದೆ, ಎಷ್ಟೊಂದು ಒಳ್ಳೇದಾಗ್ತದಲ್ವಾ? ಹೌದು ಸರ್. ತಾವು ತಪ್ಪು ತಿಳ್ಕೊಳ್ಬೇಡಿ, ನಿಮ್ಮ ವಾಯ್ಸ್ ಮತ್ತೆ ವಿಜಯ ಅಂಗಡಿ ಅವರಂತ ಹೇಳುವಾಗ ನನಗೆ ಕೃಷಿಯಲ್ಲಿ ತುಂಬಾ ಇಷ್ಟ, ಕೇಳಬೇಕು ಅಂತ. ನಿಮಗೆ ಗೊತ್ತಿರುವಂತದ್ದು ನನಗೆ ಗೊತ್ತಿಲ್ಲದಂತದ್ದು ನಿಮ್ಮ ಬಾಯಿಂದ ನನಗೆ ಕೇಳಿ ತಿಳ್ಕೊಳ್ಳುವ ಒಂದು ಉದ್ದೇಶ ಇದೆ. ಅಲ್ಲ, ನಮಗೂ ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ಅಲ್ಲ, ನೀವು ಸಂದರ್ಶನ ಮಾಡಿ ನಮಗೆ ತಿಳಿಸ್ತೀರಲ್ಲ, ಬೇರೆಯವರಿಂದ ಅವರ ಬಾಯಿಂದ ಬಿಡಿಸಿ ತಗೊಳ್ಳೋದು ನಮಗೆ ಕೃಷಿಗೆ ಒಂದು ಉತ್ತೇಜಕ. ನಿಜ ನಿಜ ನಿಜ. ಅಲ್ಲ, ನಮ್ಮ ಮಾಧ್ಯಮದ ಕರ್ತವ್ಯ ನಮ್ಮ ಕರ್ತವ್ಯಗಳದು. ಹೌದು ಸರ್, ನಿಜ. ಖುಷಿ ಪಟ್ಟು ಸಂಪರ್ಕ ಮಾಡಿದರೆ. ತಮಗೆ ಒಂದು ಪ್ರಶ್ನೆ ಅದೇ ಗೊತ್ತಾಯ್ತು ಸರ್, ಕಾಫಿಯಲ್ಲಿ ರೋಬಸ್ಟಾ, ಅರಾಬಿಕಾ, ಕೆಂಜನ್ ಕಾಫಿ ಈ ತರದಲ್ಲಿ ತಳಿಗಳಿವೆ. ಅಂದ್ರೆ ತಳಿಗಳು ಅವೆಲ್ಲವೂ ಸೇರಿ ಒಂದು ಕುಟುಂಬಕ್ಕೆ ಒಳಪಡ್ತವೆ. ಈಗ ಉದಾಹರಣೆಗೆ ರೋಬಸ್ಟಾ ಬೇರೆ ಕುಟುಂಬ, ಅರಾಬಿಕಾ ಬೇರೆ ಕುಟುಂಬ. ಹೌದು. ಈ ನಿಮ್ಮ ಕುಟುಂಬ ಕಾಫಿ ಅಂತ ದೊಡ್ಡ ಬೇಲಿಯಲ್ಲಿ ನೆಟ್ಕೋದ್ರೆ ಮರ ಗಿಡ, ಅದು ಕೆಂಜನ್. ಇಲ್ಲ, ಅವೆಲ್ಲವೂ ಸೇರಿ ಒಂದು ಕುಟುಂಬಕ್ಕೆ ಬರ್ತವೆ. ಈಗ ಉದಾಹರಣೆಗೆ ನೀವು ಹೇಳಿದ್ರೆ ನಿಮ್ಮ ಕುಟುಂಬದ ಹೆಸರು ಹೇಳಿ. ಅಚ್ಚಕಾಳೇರ. ಅಚ್ಚಕಾಳೇರ ಅನ್ನೋದು ಒಂದು ಕುಟುಂಬ. ಈಗ ಅದರಲ್ಲಿ ನೀವು, ನಿಮ್ ಶ್ರೀಮತಿ, ನಿಮ್ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ. ಅದೇ ತರ ಅರೇಬಿಕಾ ರೋಬಸ್ಟ, ಅರೇಬಿಕಾ ಮತ್ತು ರೋಬಸ್ಟದಲ್ಲಿ ಮತ್ತೆ ಬೇರೆ ಬೇರೆ ತಳಿಗಳು, ಇವೆಲ್ಲವೂ ಸೇರಿ ಒಂದು ಸಸ್ಯ ಕುಟುಂಬ ಬರುತ್ತೆ. ಅದು ರೂಬಿಯೇಸಿಯೇ ಅನ್ನೋದು ಒಂದು ಕುಟುಂಬ. ಹಾ, ನೋಡಿ, ಎಷ್ಟೋ ಜನಗಳಿಗೆ ಗೊತ್ತಿರ್ಲಿಕ್ಕಿಲ್ಲ ಅಲ್ವಾ? ಹೌದು, ರೂಬಿಯೇಸಿಯೇ. ಅದೊಂಥರ ವಿಚಿತ್ರವಾದ ಹೆಸರಾದ್ರೂ ನಾವು ಕಾಫಿ ಬೆಳೆಗಾರರು ಕಾಫಿ ಬಗ್ಗೆ ಎಷ್ಟು ತಿಳ್ಕೊಂಡ್ರು ತಪ್ಪೇನಿಲ್ಲ ಅಲ್ವಾ? ಹೌದಾ, ಹೌದು. ಅದೇ ಅರೇಬಿಕಾ ಕಾಫಿದು ವೈಜ್ಞಾನಿಕ ಹೆಸರು ಹೋದ್ವಾರ ಕೇಳಲ್ಪಟ್ರಿ ತಾವು, ಕಾಫಿಯ ಅರೇಬಿಕಾ ಅನ್ಕೊಂಡು ಅದರ ವೈಜ್ಞಾನಿಕ ಹೆಸರು. ಹೌದು. ಈಗ ಕಾಫಿ ಕುಟುಂಬದ ಹೆಸರು ತಮ್ಮಿಂದ ಇನ್ನೊಂದು ಸಾರಿ ಹೇಳ್ಬೋದಾ? ಕಾಫಿ ಕುಟುಂಬದ ಹೆಸರು ಈಗ ನಾನು ಹೇಳಿದಲ್ಲ, ಅದೇ ಕುಟುಂಬದ ಹೆಸರು. ಅಲ್ಲ ಅಲ್ಲ ಅಲ್ಲ ಅಲ್ಲ, ರುಬಿಯೇಸಿಯೇ. ರುಬಿಯೇಸಿಯೇ, ರೂಪಾಯಿ ರೂಪಾಯಿ ನೆನ್ಪಿಟ್ಕೊಂಡ್ರೆ ರುಬಿಯೇಸಿಯೇ ಬಂದ್ಬಿಡುತ್ತೆ. ಕಾಫಿಯಿಂದ ರೂಪಾಯಿ ಬರುತ್ತೆ ಅಂತ ಅನ್ಕೊಂಡು ನೆನ್ಪಿಟ್ಕೊಂಡ್ಬಿಟ್ರೆ ರುಬಿಯೇಸಿಯೇ. ಹೌದು, ಒಳ್ಳೇದಾಗ್ಲಿ. ನಿಮ್ಮ ಈ ವಯಸ್ಸಿನಲ್ಲೂ ಲವಲವಿಕೆಯಿಂದ ಇದ್ದೀರಿ, ಇನ್ನೂ ಲವಲವಿಕೆಯನ್ನ ಇಟ್ಕೊಂಡಿರಿ, ಬಿಡಬೇಡಿ. ಎಲ್ಲ ಕೆಲಸ ಮಾಡ್ತೀನಿ ಸರ್, ತರಕಾರಿ ಕೂಡ ಮಾಡ್ತೀನಿ, ಮನೆ ಕತ್ತಿಯಾಗಿ ನೆಟ್ಟುಗಳಿಗೆ ಕೊಡುವ. ವೆರಿ ಗುಡ್, ವೆರಿ ಗುಡ್. ಒಂದು ವ್ಯಾಯಾಮ ಆಗ್ತದೆ ಅಲ್ವಾ? ನಿಜ ನಿಜ. ತಮ್ದು ಫೋನ್ ನಂಬರ್ ಹೇಳ್ಬೋದಾ? 9482101055 94 ಆಗ್ಬಹುದು. ಮಾತಾಡೋಣ. ಧನ್ಯವಾದ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ಹೀಗೆ ನೋಡಿ, ನಮ್ಮ ನಿಮ್ಮ ಗಮನಕ್ಕೆ ಬಾರದ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಕೆಲವೊಂದ್ಸರಿ ಬೇಸರ ಆಗಿರುತ್ತೆ, ಅವರೇ ಮಾತಾಡ್ತಿರ್ತಾರಲ್ಲ ಅಂತ ಅನ್ಕೊಂಡು. ಹಾಗಾಗಿ ಮುತ್ತಪ್ಪನವರಂತವ್ರು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ ಹೇಳಿ, ಯಾರು ಯಾರು ತಾವು? ಸರ್, ನಾನು ಸುರೇಶ್ ಅಂತ, ಕೊಡ್ಲಿಪೇಟೆಯಿಂದ. ಸುರೇಶ್ ಅವರು ಕೊಡ್ಲಿಪೇಟೆಯಿಂದ. ನಿಮ್ದು ತೋಟ ಗದ್ದೆ ಏನೇನಿದೆ? ನನಗೆ 3 ಎಕರೆ ಗದ್ದೆ ಇದೆ, 1-4 ಎಕರೆ ತೋಟ ಇದೆ. ಗದ್ದೆ ಯಾವ್ದು ತಳಿ ಭತ್ತ ಬೆಳಿತೀರಿ? ಚಿಪ್ಕ ಹೊಳೆಸಾಲು ಚಿಪ್ಕ ಅಂತ ಹೇಳ್ತಾರಲ್ಲ ಅದು. ಹೊಳೆಸಾಲು ಚಿಪ್ಕ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಇಳುವರಿ ಸರ್ ಕಡಿಮೆ, ರೇಟ್ ಚೆನ್ನಾಗಿದೆ. ರೇಟ್ ಚೆನ್ನಾಗಿದೆ, 3 ಸಾವಿರಕ್ಕೆ ಹೋಗುತ್ತೆ. ನೋಡಿ ನೋಡಿ, ನಿಮ್ಮ ಸಂಖ್ಯೆನ ಹೇಳ್ಬೋದಾ ಸುರೇಶಣ್ಣ? ನಿಮ್ಮ ಸರ್ ಮೆಸೇಜ್ ಮಾಡ್ಲಾ? ಇಲ್ಲ, ಇದರಲ್ಲಿ ಲ್ಯಾಂಡ್ ಲೈನ್ ಮೆಸೇಜ್ ಮಾಡೋಕ್ಕಾಗಲ್ಲ, ನೀವು ಹೇಳ್ಬಿಟ್ರು ಆಗ್ತದೆ. ಕೆಲವೊಂದ್ಸಾರಿ ಸಂಖ್ಯೆ ತಕ್ಷಣ ನೆನಪಿಗೆ ಬಾರದಿರ್ಬೋದು, ನೋಡ್ಕೊಳ್ಳಿ. ನಾಳೆ ಏನಾದರೂ ನೀವು ಆ ಕಡೆಗೆ ನಾವು ಬಂದರೆ ಸಿಗ್ತೀರ ತಾವು? ಹೌದು, ನಾಳೆ ಆ ಕಡೆಗೆ ಗರ್ವಾಲೆ ಒಬ್ರು ಮೋಹನ್ ಅನ್ಕೊಂಡು ಚೆನ್ನಾಗಿ ಏಲಕ್ಕಿ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ನಿಮ್ಮಲ್ಲಿಗೆ ಬರೋಣ ನೋಡೋಣ ಅನ್ಕೊಂಡು. ಈಗ ಹೊಳೆ ಸಾಲ ಚಿಪ್ಗೆ ಅದನ್ನೆಲ್ಲ ಮಾತಾಡಿ ನೋಡ್ಕೊಂಡು. ಹೌದಲ್ವಾ? ನಿಮ್ಮ ಸಂಖ್ಯೆನ ಹೇಳಿ. ಸ್ನೇಹಿತರೆ, ಕಾಫಿ ನಮ್ಮ ಕೊಡಗಿನಲ್ಲಿ ಬಹಳ ಮುಖ್ಯವಾದ ಬೆಳೆ ಅಲ್ವಾ? ಇದರಲ್ಲಿ 9632 9857 ಏನದು ನಿಮ್ ನಂಬರ್? ನೀವು ಸರಿ ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೆ ಏನಿದ್ರ ಹಿಂದಿನ ರಹಸ್ಯ? ನಂದು ಸಿಮ್ ಬ್ಲಾಕ್ ಆಯ್ತು. ಅಮ್ಮ ಇದ್ರು, ಅಮ್ಮ ತಿರೋದ್ರು, ಆ ಸಿಮ್ ಹಾಕೊಂಡೆ. ಅದೊಂದ್ ಸ್ವಲ್ಪ ಕಂಠಪಾಠ ಮಾಡ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಮ್ಮ ಅಮ್ಮ ಯಾವ ತೀರ್ಕೊಂಡ್ರು? ಅಮ್ಮ ತಿರುಗಿ 1 ವರ್ಷ ಆಯ್ತು. ಎಷ್ಟನೇ ವಯಸ್ಸಾಗಿತ್ತು ಅವ್ರಿಗೆ? ವಯಸ್ಸು 73. ಚೆನ್ನಾಗಿ ನಿಮ್ ಮನೆತನಕ್ಕೆ ಅಭಿವೃದ್ಧಿಗೆ ಚೆನ್ನಾಗಿ ಮಾಡ್ಕೊಂಡಿದ್ರು. ತಿರ್ಕೊಂಡ್ರು, ಏನ್ ಮಾಡಕ್ಕಾಗ. ಮನೇಲಿ ಇದಾರೆ ಯಾರ್ಯಾರು? ಮನೇಲಿ ಯಾರ್ಯಾರು ಇದಾರೆ? ನೀವು, ನಿಮ್ ತಂದೆಯವರು? ತಂದೆಯವ್ರಿಗೆ ವಯಸ್ಸು ಎಷ್ಟು? ಅವ್ರಿಗೆ 78. ಈಗಲೂ ಲವಲುಕಿಂದ ಕೃಷಿಗೆ ಕೈ ಜೋಡಿಸ್ತಾರಲ್ವಾ? ದನಕರುಗಳಿದಾವ ಸುರೇಶಣ? ಇದು ಒಂದು 4 ದನ ಇದ್ದ, ಚಿಕ್ಕು ನಾಟಿ ಅವೆಲ್ಲ ಕೊಟ್ಬಿಟ್ಟು ಒಂದು ತಿಂಡಿ ತಗೊಂಡ್ವಿ. ಹೌದಾ? ಜರ್ಸಿ ಕ್ರಾಸ್ ಅನ್ನೋದನ್ನ ತಗೊಂಬಂದಿರ? ಹೌದೌದು. ಕಂದು ಬಣ್ಣದ? ಬೆಳಿಗ್ಗೆ 1-4 ಲೀಟರ್ ಹಾಲು ಕೊಡುತ್ತೆ, ಸಂಜೆ 1-3 ಲೀಟರ್ ಹಾಲು ಕೊಡುತ್ತೆ. ಓ, ಮಾರಾಟನ ಮಾಡ್ತೀರಿ ಹಂಗಾದ್ರೆ? ಇಲ್ಲ ಇಲ್ಲ ಇಲ್ಲ ಸರ್. 7 ಲೀಟರ್ ಏನ್ ಮಾಡ್ತೀರಿ? ನಮ್ಮ ಮನೆ ಯೂಸ್ ಮಾಡ್ತಾ ಇದ್ವಿ. ಅಷ್ಟೊಂದು ಅಲ್ಲ, ಇತ್ತೀಚೆಗೆ, ಈಗ ಒಂದು 10 ದಿನ ಇದೆ. ಆಯ್ತು ಆಯ್ತು, 10 ಲೀಟರ್ ಒಬ್ಬರೇ ಬಳಕೆ ಮಾಡಕ್ ಆಗಲ್ಲ, 7-8 ಲೀಟರ್ 10 ಲೀಟರ್ ಗಟ್ಲೆ ಅಲ್ವಾ? ಇನ್ನು ದನ ಮಾಡ್ತಾ ಇದೀವಿ. ಹಬ್ಬಾ, ಅಲ್ಲ ಏನ್ ನಾಯಿಗಳಿದಾವ ಅಥವಾ ಏನು? ಯಾವ್ದಕ್ಕೆ? ನಾಯಿಗಳಿದೆ, ಕೋಳಿ ಇದೆ. ಇದೆ ಒಟ್ಟು ಏನೋ ಇದೆ ನಿಮ್ದು. ಇರ್ಲಿ, ಈಗ ಒಂದು ಪ್ರಶ್ನೆ ಬಹಳ ಸರಳವಾದ್ದು. ಮರವಾಗಿ ಬೆಳೆಯದ, ಗಮನಿಸ್ಕೊಳ್ಳಿ, ಮರವಾಗಿ ಬೆಳೆಯದ, ಹಣ್ಣಿನ ಬೆಳೆಯಲ್ಲದ ಒಂದು ಬೆಳೆಯಿಂದ ನಮಗೆ ಸಿಹಿ ರಸ ಸಿಗುತ್ತೆ, ಅದು ಯಾವುದು? ಮರವಾಗಿ ಬೆಳೆಯುವುದಿಲ್ಲ, ಅದು ಹಣ್ಣಿನ ಬೆಳೆನೂ ಅಲ್ಲ, ಆದರೆ ಅದರಿಂದ ಸಿಹಿ ರಸ ಪಡಿಬೋದು. ಈಗ ಉದಾಹರಣೆಗೆ ದ್ರಾಕ್ಷಿ ರಸ, ಅದು ಹಣ್ಣಿನ ಬೆಳೆ, ಅದರಿಂದ ಸಿಹಿ ರಸ ಪಡಿತೀವಿ. ಆದರೆ ಇದು ಹಣ್ಣಿನ ಬೆಳೆಯಲ್ಲ, ಮರವಾಗಿ ಬೆಳೆಯೋದಿಲ್ಲ, ನಮಗೆ ಸಿಹಿ ರಸ ಸಿಗುತ್ತೆ. ಸರ್ ಅನಾನಸ್ ಸಿಗ್ಬೋದಾ? ಅಲ್ಲ, ಹಣ್ಣಿನ ಬೆಳೆ ಅಲ್ಲ, ಅನಾನಸ್ಸು ಹಣ್ಣಿನ ಬೆಳೆ. ನೋಡಿ, ಯೋಚನೆ ಮಾಡಿ, ಮರನೂ ಅಲ್ಲ, ಹಣ್ಣಿನ ಬೆಳೆನೂ ಅಲ್ಲ. ಗೊತ್ತಾಗ್ತಲ್ವಾ? ಬಹಳ ಸುಲಭದ ಪ್ರಶ್ನೆ. ಅಯ್ಯೋಯ್ಯೋ, ಹಿಂಗಿತ್ತಲ್ಲ ಅಂತ ಆಮೇಲೆ ಅನ್ಕೊಂತೀರಿ. ನೋಡೋಣ, ಮುಂದಿನ ಕರೆ ಗಮನಿಸ್ತೀವಿ. ಆಗಲಿ, ನಾಳೆ ಭೇಟಿ ಮಾಡೋಣ. ನಮಸ್ಕಾರ. ಕೇಳಿದ್ರೆ ಒಂದು ಕುತೂಹಲದ ಪ್ರಶ್ನೆ ನಿಮ್ಮ ಮುಂದಿದೆ, ಕೆಲವೊಬ್ರು ತಕ್ಷಣ ಹೇಳ್ಬೋದು ಅಂತ ಅನ್ಸುತ್ತೆ. ನೋಡೋಣ, ಕರೆ ಬಂತು. ನಮಸ್ಕಾರ, ಯಾರು ತಾವು? ಯಾರು ತಾವು ಹೇಳಿ, ಮಾತಾಡಿ. ಕೇಳ್ತಾ ಇದೆಯಾ? ಹಲೋ. ಹಾಂ, ನಿಮ್ಮ ಹೆಸರು? ಬಿದ್ದಪ್ಪ ಸರ್, ಹಾಲೇರಿಂದ. ಬಿದ್ದಪ್ಪ ಹಾಲೇರಿಂದ? ಏನ್ ಮಾಡ್ತದ್ರಿ ಬಿದ್ದಪ್ಪನವ್ರೆ? ಕೃಷಿ ಮಾಡ್ತಾ ಇದ್ದೀನಿ. ಹೇಳಿ, ಏನ್ ಮಾಡ್ತಾ ಇದ್ರಿ ಅಂದ್ರೆ ಏನ್ ಬೆಳೀತಾ ಇದ್ರಿ ಅಂತ ಅರ್ಥ. ಅದ ಕಾಫಿ, ಒಳ್ಳೆ ಮೆಣಸು. ಮೊದಲು ಬೆಳೆ ಎಲ್ಲ ಮಾಡ್ತಿದ್ದ ಬೆಳೆ. ಈಗ ಎಷ್ಟು ಎಕರೆ ತಮ್ದು ತೋಟ? ನಮ್ದು ಒಂದು 3-4 ಎಕರೆ ಇರ್ಬೋದು, ಈಗ ರೆಕಾರ್ಡ್ ಆಗಿ ಒಂದು 2.5. ಓಕೆ. ಗದ್ದೆ ಬೆಳಿತೀರ? ಗದ್ದೆ ಎಲ್ಲ ಈ 18ರಲ್ಲಿ ಫ್ಲೈ ಐತಲ್ಲ ಸರ್, ಆಗ ಎಲ್ಲ ಹೋಗ್ಬಿಡ್ತಾರೆ. ದನಕರುಗಳು ಇಟ್ಕೊಂಡಿದ್ರ? ಇದೆ. ಎಷ್ಟಿದಾವೆ? 3-2 ತಾಯಿ ಹಸ, 1 ಕರ. ಓಹೋ, 2 ತಾಯಿ ಹಸ ಅಂತ ನೋಡಿ, ಎಂತ ಪದ ಬಳಸ್ತೀರಿ ತಾಯಿ ಹಸು. ಹಾಲನ್ನು ನೀವು ಬಳಸಿ ಮಾರಾಟ ಮಾಡ್ತೀರಾ? ಈಗ ಲಾಸ್ಟ್ ಆಯ್ತು ಸರ್, 11 ತಿಂಗಳಾಯ್ತು. ಈಗ ನಾವೇ ಬಳಸ್ತಾ ಇದೀವಿ, ಮೊದಲು ಮಾರ್ತಿದ್ದ. ಕೆಲವೊಬ್ರು ಹಸು ಅಂದ್ರೆ ಸಾಕು ಅನ್ಕೊಂಡು ಮಾತಾಡ್ತಾರೆ, ತಾಯಿ ಹಸು ಅಂತ ಯಾಕೆ ನೀವು ಬಳಸಿದ್ರಿ? ಈಗ ಹಸು, ಕಡಸು, ಕರು ಈ ತರ ಹಸು ಅಂದ್ರೆ ಅವ್ನು ಪ್ರಾಯಕ್ ಬಂದಿರೋದು. ಈಗ ಇನ್ನೊಂದು ಹಸು ಬಂತು, ಅದ್ರ ಕರ. ಅದು ಕರ, ಆಮೇಲೆ ಪ್ರಾಯಕ್ ಬಂದದ್ದು ಕಡಸು ಅಂತ ಹೇಳ್ತಾರೆ. ಹೌದು ಹೌದು, ಹಾಗೇನೆ ಅಲ್ವಾ? ಅದು ಪ್ರೀತಿಯಿಂದ ನೀವು ಬಳಸೋ ಪದ ಅದ. ಹೌದು ಹೌದು. ಬಿದ್ದಪ್ಪನವ್ರೆ, ಈಗೊಂದು ಪ್ರಶ್ನೆ ಕೇಳಿದ್ವಿ. ಏನದು? ಹೌದು ನೋಡಿ, ಎಷ್ಟು ಸುಲಭ ಆಗಿದೆ ಅಲ್ವಾ? ಹಾ, ಕಬ್ಬಿನಿಂದ ಸಿಹಿರಸ, ಸಿಹಿರಸ ಅಂತಂದಿಗೆ ಗೊತ್ತಾಗ್ಬೇಕು. ಆದ್ರೂ ನಾವು ಸ್ವಲ್ಪ ಅಲ್ಲ ಅಂದ್ರೆ, ಈಗ ನಾವು ದ್ರಾಕ್ಷಿ ರಸ ಅದು ಇದು ಅಂದಾಗ ಇನ್ನು ಯಾವ್ದಪ್ಪ ಇದು, ಇದು ಹಣ್ಣಿನ ಬೆಳೆನೂ ಅಲ್ಲ ಮರನೂ ಅಲ್ಲ ಅಂತಂದ್ರೆ ಅನ್ನೋ ತರ ಆಗ್ತದೆ. ನಿಮಗೆ ತಕ್ಷಣ ಹೊಳಿತು, ಒಳ್ಳೇದು ಸಿಹಿ ರಸ. ಇದರಲ್ಲಿ ಈ ಕಬ್ಬಿನಲ್ಲಿ ಎಂತ ಸಿಹಿ ಅಂಶ ಹೆಚ್ಚಿಗಿರುತ್ತಂತ ಏನಾದ್ರು ತಮಗೆ? ಹಣ್ಣುಗಳಲ್ಲಿ ಎಂತ ಸಿಹಿ ಅಂಶ ಇರುತ್ತೆ, ಕಬ್ಬಿನಲ್ಲಿ ಎಂತ ಸಿಹಿ ಅಂಶ ಇರುತ್ತೆ? ಈಗ ಸುಕ್ರೋಸು, ಗ್ಲೂಕೋಸ್ ಅಂತ ಹೇಳ್ತಾರಲ್ಲ, ಇದರಲ್ಲಿ ಕಬ್ಬಿನಲ್ಲಿ ಯಾವ್ದಿದೆ? ಫ್ರುಕ್ಟೋಸು, ಗ್ಲೂಕೋಸು, ಗ್ಯಾಲಕ್ಟೋಸು, ಮಾಲ್ಟೋಸು, ಈ ತರ ಸಕ್ಕರೆ ಬಗೆಗಳಿವಲ್ಲ. ಈ ಕಬ್ಬಿನಲ್ಲಿ ಸುಕ್ರೋಸ್ ಅಂಶನ ಹೆಚ್ಚು, ಸುಕ್ರೋಸ್ ರೂಪದ ಸಿಹಿ ಹೆಚ್ಚಿರುತ್ತೆ. ಅದು ಗ್ಲೂಕೋಸ್ ಆಗಿ ಬೇಗ ಪರಿವರ್ತನೆ ಆಗಿ ತೊಂದರೆ ಕೊಡುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ. ಹಣ್ಣುಗಳಲ್ಲಿ ಫ್ರುಕ್ಟೋಸ್ ಅನ್ನೋದು ಸಿಹಿ ಅಂಶ ಇರುತ್ತೆ, ಅದು ನಿಧಾನಕ್ಕೆ ಬಿಡುಗಡೆ ಆಗಿ ಗ್ಲೂಕೋಸ್ ಆಗುತ್ತೆ, ಅಷ್ಟು ತೊಂದರೆ ಕೊಡೋದಿಲ್ಲ. ಹಂಗಾಗಿ ಹಣ್ಣುಗಳನ್ನು ತಿನ್ಬೋದಂತ ಎಷ್ಟೋ ಜನ ಹೇಳ್ತಾರೆ. ಹಾಗೆ ಹಾಗೆ ಆಗಲಿ ಬಿದ್ದಪ್ಪನವರೇ, ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಕಬ್ಬನ್ನು ಕೊಡಗಿನಲ್ಲೂ ಆರಾಮಾಗಿ ಬೆಳ್ಕೋಬೋದು, ಬಳಸ್ಬೋದು. ಸಿಹಿ ರಸವನ್ನೇ ಮಾಡಿಕೊಂಡು ಕುಡಿಯೋದಕ್ಕಿಂತ ಜಗಿದು ತಿನ್ನೋದು ಇನ್ನೂ ಒಳ್ಳೆಯದು. ರೈತ ಬಾಂಧವರೇ ನಮಸ್ಕಾರ, ಯಾರು ತಾವು? ಹಲೋ ಸರ್, ನಾವು ಸಜಿತ್ ಅಂತ. ಸಜಿತ್ ಅವರು, ಸಜಿತ್ ಹುಳಿ ಹಣ್ಣು ಬೆಳೆಗಳಲ್ಲಿ ಎತ್ತರವಾಗಿ ಬೆಳೆಯುವ ವೃಕ್ಷಗಳು ಯಾವ್ಯಾವಂತ, ಈಗ ಉದಾಹರಣೆಗೆ ನಿಂಬೆ, ಕಿತ್ತಳೆ, ಮೂಸಂಬಿ, ಈ ಥರ ಬೇರೆ ಬೇರೆ ಹುಳಿ ಹಣ್ಣು ಬೆಳೆಗಳಿದ್ದಾವೆ. ಹಣ್ಣು, ಹಣ್ಣು, ಹುಳಿ ಹಣ್ಣು ಬೆಳೆಗಳು, ಅದರಲ್ಲಿ ಎತ್ತರವಾಗಿ ಬೆಳೆಯುವ ಮರಗಳು ಯಾವ್ಯಾವ ಅಂತ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಹುಣಸೆ ಮರ. ಹೌದು, ಹುಣಸೆ ಮರ. ಆಮೇಲೆ ಕಾಚಂಪುಳಿ. ಕಾಚಂಪುಳಿ, ಹೌದು. ಆಮೇಲೆ ಆಮೇಲೆ ಕಾಚಂಪುಳಿ, ಪುನರ್ಪುಳಿ, ಪಣಪುಳಿ ಅಲ್ವಾ? ಹೌದು. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಸಮಯ ಆಗ್ತಾ ಬಂತು, ನೀವೆಲ್ಲ ಕುತೂಹಲದಿಂದ ಮತ್ತೆ ಮಾತಾಡಬೇಕಂತ ಸಂಪರ್ಕದಲ್ಲಿದ್ದೀರಿ, ಆದರೆ ಕರೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸಂಪರ್ಕ ಮಾಡಿದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ವಿ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ವಾಣಿಯಲ್ಲಿ ಕಾಫಿ, ಅಡಿಕೆ, ಭತ್ತ ಈ ಬೆಳೆಗಳ ಸಾಗುವಳಿನ ಅನುಭವವನ್ನು ತಿಳಿಸುತ್ತಾರೆ ವಿರಾಜಪೇಟೆ ತಾಲೂಕು ಚನ್ನಯ್ಯನಕೋಟೆಯ ವಾಟೇರಿರ ದಿನು ಬೋಪಣ್ಣ ಅವರು. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಮೂಲತಃ ನಾಲ್ಕೇರಿ ಗ್ರಾಮಕಾರರನ್ನ ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕ್ ವಾಸ ಇಂಚ ಪಾರವಂಗಡ ಪಿ ಉತ್ತಯ್ಯ ಇಂದು ಪಲಂಜತ್ ಮರಣಪಟ್ಟಿತು. 57 ವಯತ್ತರ ಪಾರವಂಗಡ ಪಿ ಉತ್ತಯ್ಯ ಅಂಗಡ ಅಕೇರಿ ಕಾರ್ಯ ನಾಳೆ ಪಲ್ಲಕ 11 ಗಂಟೆಗೆ ಮೈಸೂರು ಚಾಮುಂಡಿ ಕ್ರಿಮೇಟೋರಿಯಂ ನಡಪ. ನಾಳಿಚ್ಚಿ ಬೇಗೂರ್ ಕಾರಳನ ಪೆಮ್ಮಂಡ ಸುಬ್ರಹ್ಮಣಿ ಇಂದು ಮರಣಪಟ್ಟಿತು. 65 ವಯತ್ತರ ಪೆಮ್ಮಂಡ ಸುಬ್ರಹ್ಮಣಿ ಅಂಗಡ ಅಕೇರಿ ಕಾರ್ಯ ನಾಳೆ ಪಲ್ಲಕ 11 ಗಂಟೆಗೆ ಅಂಗಡ ಸ್ವಂತಮಲ್ ನಡಪ ಅಂದು ಒಕ್ಕಕಾರ ಹರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಡಿಲಿ ರೈತರ ಆದಾಯ ಹೆಚ್ಚು ಮಾಡಿಕಾಗಿ 3 ಸಮಾನ ಕಂತುಗಳಲ್ಲಿ ಜಿಲ್ಲೆನ ಪ್ರತಿ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ರೂಪಾಯಿನ ಸರ್ಕಾರದ ರೈತರ ಖಾತೆಗೆ ಜಮೆ ಮಾಡ್ತಿದ್ದು ಜಿಲ್ಲೆನ ಸುಮಾರು 49,582 ರೈತರು ಇದರಡಿಲಿ ನೋಂದಣಿ ಆಗಳು. ಈ ಯೋಜನೆಯ ಪ್ರಯೋಜನ ಅರ್ಹ ಫಲಾನುಭವಿಗ ಪಡ್ಕೊಂತಾ ಇರೋದನ್ನ ಖಾತ್ರಿ ಮಾಡಿಕೊಂಬಕ್ಕೆ ಇಕೆವೈಸಿ ಮಾಡಿಸೋದು ಅವಶ್ಯ ಆಗಿದ್ದು ಇಕೆವೈಸಿ ಮಾಡಿಕೊಂಡ ರೈತರಿಗೆ ಮಾತ್ರ ಇನ್ನು ಮುಂದಿನ ಕಂತು ಬಿಡುಗಡೆ ಮಾಡುವೆ. ಪ್ರತಿಯೊಬ್ಬ ರೈತರು ಈ ತಿಂಗಳ 21ನೇ ತಾರೀಕಿನೊಳಗೆ ಇಕೆವೈಸಿ ಮಾಡುವುದು ಕಡ್ಡಾಯ ಆಗಿದ್ದು ಹೆಚ್ಚಿನ ಮಾಹಿತಿ ಬೇಕರೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಲ್ಲರೆ ಗ್ರಾಮೀಣ ಕೇಂದ್ರಗಳನ್ನ ಸಂಪರ್ಕ ಮಾಡಕ್ಕಂತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬನಾ ಎಂ ಶೇಖ್ ನವು ತಿಳಿಸೋಳು. ಆಜಾದಿ ಕಾ ಅಮೃತ ಮಹೋತ್ಸವದ ಆಚರಣೆಯ ಬಗೆಯಲ್ಲಿ ಭಾರತ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ನೆಹರು ಯುವ ಕೇಂದ್ರ ಸಂಘಟನೆ ಯುವ ಸಂವಾದ @2047 ತೇಳುವ ಹೊಸ ಕಾರ್ಯಕ್ರಮ ಶುರು ಮಾಡಿದ್ದು ಸಮುದಾಯ ಅಭಿವೃದ್ಧಿ ಆಧಾರಿತ ಸಂಸ್ಥೆಗಳ ಕೂಡುಕೂಟಲಿ ಭಾರತದ ಎಲ್ಲಾ ಜಿಲ್ಲೆಗಳಲ್ಲಿ 1 ತಾರೀಕಿಂದ 31 ತಾರೀಕು ಮುಟ್ಟ ಈ ಕಾರ್ಯಕ್ರಮ ನಡೆದಿದೆ. ಆದ್ದರಿಂದ ಯಾವುದೇ ರಾಜಕೀಯ ಮತ್ತು ಪಕ್ಷಪಾತ ಇಲ್ಲದ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮುದಾಯ ಅಭಿವೃದ್ಧಿ ಸಂಸ್ಥೆಗ ಈ ಯುವ ಸಂವಾದ ಕಾರ್ಯಕ್ರಮ ನಡೆಸಿಕೆ ಮುಂದೆ ಬಂದರೆ ನಿಗದಿ ಮಾಡಿದ ಅರ್ಜಿ ನಮೂನೆಗಳನ್ನ ಈ ತಿಂಗಳ 29 ತಾರೀಕಿನೊಳಗೆ ದಾಖಲೆಗಳ ಸಮೇತ ಜಿಲ್ಲಾ ಯುವ ಅಧಿಕಾರಿ ನೆಹರು ಯುವ ಕೇಂದ್ರ ಮಡಿಕೇರಿ ಇಲ್ಲಿಗೆ ತಲುಪಿಸಕುಂತ ಜಿಲ್ಲಾ ಯುವ ಅಧಿಕಾರಿ ಕೆಟಿಕೆ ಉಲ್ಲಾಸ್ ನವು ತಿಳಿಸೋಳು. ಜಿಲ್ಲಾಡಳಿತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಹಗಲು 11 ಗಂಟೆಗೆ ಕುಶಾಲನಗರದ ಪಾಲಿಟೆಕ್ನಿಕ್ ಕಾಲೇಜು ಸಭಾಬಾಡಿಲಿ ವಿಶ್ವ ಗ್ರಾಹಕರ ದಿನಾಚರಣೆಯ ಬಗೆಯಲ್ಲಿ ಶುದ್ಧ ಶಕ್ತಿ ಪರಿವರ್ತನೆ ಕಾರ್ಯಕ್ರಮ ನಡೆಯಕ್ಕಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ರೇಣುಕಾಂಬ ಸೇರಿದಂಗೆ ಹಿರಿಯ ಅಧಿಕಾರಿಗ ವಕೀಲರು ಭಾಗವಹಿಸುವೆ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸುರುಣ ವರ್ಷದ ಬಿಬಿಎ ವಿದ್ಯಾರ್ಥಿ ಮಹಮ್ಮದ್ ಶಾಹಿಲ್ ಕೆಯೂನವು ಮಹಾರಾಷ್ಟ್ರದ ಜವಾಹರ್ಲಾಲ್ ನೆಹರು ಆಟದ ಬಾಣೆಯಲ್ಲಿ ಇದೇ ತಿಂಗಳ 3 ತಾರೀಕಿಂದ 5 ತಾರೀಕು ಮುಟ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಭಾರತ ಮತ್ತು ಬಾಂಗ್ಲಾದೇಶದ ಟೂರ್ನಿಲಿ ಭಾರತ ತಂಡದ ನಾಯಕತ್ವ ವಹಿಸಿಕೊಂಡು 3 ಸರಣಿ ಪಂದ್ಯಾಟಲ್ಲಿ ಗೆದ್ದು ಉತ್ತಮ ಶೂಟರ್ ಪ್ರಶಸ್ತಿ ಪಡ್ಕೊಂಡು ಜಿಲ್ಲೆಗೆ ಮತ್ತು ಕಾಲೇಜಿಗೆ ಕೀರ್ತಿ ತಂದಳು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಬಿಎ ಹೆಚ್ಆರ್ಡಿ ವಿಭಾಗದ ಬ್ರೈಟನ್ ಮ್ಯಾಥ್ಯೂನವು 2022 ಸಾಲಿನ ಬಿಎ ಹೆಚ್ಆರ್ಡಿ ಪದವಿ ಪರೀಕ್ಷೆಯಲ್ಲಿ %75.65 ಅಂಕಗಳನ್ನ ತಕೊಂಡು 3 ರ್ಯಾಂಕ್ ಪಡ್ಕೊಂಡಳು. ಕಾರ್ಯಪ್ಪ ಕಾಲೇಜಲ್ಲಿ ಇಂಗ್ಲಿಷ್ ಎಂಎ ಮಾಡ್ತಿರುವ ಬ್ರೈಟನ್ ಮಡಿಕೇರಿನ ಮಂಗಳಾದೇವಿ ನಗರದ ನಿವಾಸಿ ಮಾಜಿ ಸೈನಿಕ ಕೆಪಿ ಮ್ಯಾಥ್ಯೂ ಫಿಲೋಮಿನಾ ದಂಪತಿಗಳ ಮಂಗ. ಹಾಗೆ ಇದೇ ಕಾಲೇಜಿನ ಇಂಗ್ಲಿಷ್ ಎಂಎ ವಿದ್ಯಾರ್ಥಿಗಳಾದ ಸುಬ್ರಹ್ಮಣಿ ವಿರಾಜಪೇಟೆ ತಾಲೂಕು ಬೇಟೋಳಿ ಗ್ರಾಮದ ಸಿಎಂ ಅಪ್ಪಯ್ಯ ಸುಶೀಲಾ ದಂಪತಿಗಳ ಮಂಗ, ಕಾವೇರಮ್ಮ ಕೆಜೆ ವಿರಾಜಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಜಯ ಪಾರ್ವತಿ ದಂಪತಿಗಳ ಮಗಳು, 3 ಮತ್ತು 4 ಸೆಮಿಸ್ಟರ್ನ ಸಾಹಿತ್ಯ ವಿಮರ್ಶೆ 1-2 ವಿಷಯಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸುರುಣ ಸ್ಥಾನ ಪಡ್ಕೊಂಡಿದ್ದು ನಾಳೆ ನಡೆಯುವ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಲ್ಲಿ ಪ್ರಶಸ್ತಿ ಪತ್ರ ಚಿನ್ನದ ಪದಕ ಸೇರಿದಂಗೆ ನಗದು ಇನಾಮ ಪಡ್ಕೊಂಡವೆ ಅಂತ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ಬಿ ರಾಘವನವು ತಿಳಿಸೋಳು. ಶಾಲಾ ಶಿಕ್ಷಣ ಸಾಕ್ಷರತಾ ಸಕಾಲ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ನವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಾಕಿಕೊಂಡಿದ್ದು ಮಾನ್ಯ ಸಚಿವರು ನಾಳೆ ಹೊತ್ತಾರೆ 9 ಗಂಟೆಗೆ ಜಿಲ್ಲಾಧಿಕಾರಿ ಮತ್ತು ಉನ್ನತ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸುವಂತ ಗೊತ್ತಾಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ 41ನೇ ವರ್ಷದ ಘಟಿಕೋತ್ಸವ ಜಂಬರ ನಾಳೆ ಮಂಗಳೂರಿನ ಮಂಗಳ ಗಂಗೋತ್ರಿನ ಮಂಗಳ ಸಭಾಬಾಡೆಯಲ್ಲಿ ನಡೆಯಕ್ಕಿದ್ದು ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್, ಸಹಕುಲಾಧಿಪತಿ ಹಾಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಸೇರಿದಂತೆ ಗಣ್ಯರು ಹಾಜರಿದ್ದವೆ. ತಲಕಾವೇರಿನ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ 16ನೇ ತಾರೀಕು ಮಧ್ಯಾಹ್ನ 2 ಗಂಟೆನ ಮೇಲೆ ದೇವಸ್ಥಾನದ ಸುತ್ತ ಮನಾರ ಮಾಡುವ ಕಾರ್ಯ ಇರುವುದರಿಂದ 2 ಗಂಟೆನ ಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಇರುವುದಿಲ್ಲ ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿದಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಇದೇ ತಿಂಗಳ 17ನೇ ತಾರೀಕು ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಉದ್ಯೋಗ ಮೇಳ ನಡೆದಿದೆ. ಆಸಕ್ತಿ ಇರುವ ಅರ್ಹ ದಾಖಲಾತಿಗಳೊಟ್ಟಿಗೆ ಭಾಗವಹಿಸಕ್ಕಂತ ಉದ್ಯೋಗಾಧಿಕಾರಿಗ ತಿಳಿಸಿದಳು. ವಿಕೆ3 ಪಿಕ್ಚರ್ಸ್ ಬ್ಯಾನರ್ಲಿ ಈರಮಂಡ ಹರಿಣಿ ವಿಜಯ್ ಮತ್ತೆ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರ ನಿರ್ಮಾಣದಲ್ಲಿ ತಯಾರಾದ ಕೊಡವ ಕಾದಂಬರಿ ಆಧಾರಿತ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನದ ನಾಡಪೆದ ಆಶಾ ಕೊಡವ ಸಿನಿಮಾ ಇಲ್ಲಿ ಮುಟ್ಟ ಬರ್ತಿ 62 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದುಟು ಅಂತ ನಿರ್ಮಾಪಕಿ ಈರಮಂಡ ಹರಿಣಿ ವಿಜಯನವು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ತೆಕ್ಕಣ ಮಂಡ ಒಕ್ಕಡ ಪಿಂಜ ಬೆಂದುವಡ ಸಂಘ ಕರಡ ಇದಂಡ ಕಾಲ್ತ್ರಮ ಸಭೆ ಇದೇ 15 ನಡೆತೋಕ ತೀರ್ಮಾನ ಮಾಡಿ ತಿಂಜಾನ ಇದಕ್ಕೆ ಅನಿವಾರ್ಯ ಕಾರಣ ತುಂಡು ಮಿಂಜಕ್ ತೆರಕೊಂಜಿ ಮಾರ್ಚ್ 26 ನಾರಾಚ ಪೊಲಕ 9 ಗಂಟೆಗೆ ಸಂಘತ್ರ ಕಟ್ಟಡದ ನಡತ್ವ ಸಂಘತ್ರ ಸದಸ್ಯಂಗೆಲ್ಲ ಈ ಬದಲಾವಣೆ ಅರಿಂಜಿತ್ 26 ನಡಪ ಮಹಾಸಭೆಯಲ್ಲಿ ಕೂಡಿಯಾಡೋಣ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ ಶೀಟ್ ಟವಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ವಾವ್, ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಿಷಿನ್ ಖರೀದಿಸುವಾಗ 20 ವರ್ಷದ ವ್ಯಾರಂಟಿಯಾ? ಇದು ನಿಜಾನಾ? ಹೌದು, ನಿಜಾನೇ. ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ ನಿಂದ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 20 ವರ್ಷದ ವ್ಯಾರಂಟಿ ಕೊಡ್ತಾರೆ. ಇದಲ್ಲದೆ ಎಲ್ಇಡಿ, ಮಿಕ್ಸಿ, ಗ್ಯಾಸ್ ಸ್ಟೋವ್, ಕುಕ್ಕರ್ ಗಳ ಮೇಲೆ ಭಾರಿ ಡಿಸ್ಕೌಂಟ್, ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಹಾಗಾದ್ರೆ ಈಗಲೇ ವಿರಾಜಪೇಟೆಯ ಅಭಿಲಾಷ್ ಗೆ ಹೋಗೋಣ. ಹಬ್ ಐಟಿ ಸ್ಕಿಲ್ಸ್ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿನ್ಯಾಸ, ಮಾರಾಟ ಹಾಗೂ ಜಾಹೀರಾತು ಸೇರಿದಂತೆ ಸೃಜನಶೀಲ ಮತ್ತು ತಾಂತ್ರಿಕ ಪರಿಕರಗಳನ್ನು ಸಂಯೋಜಿಸಲಾಗುತ್ತದೆ. ಡಿಜಿಟಲ್ ಮಾರ್ಕೆಟಿಂಗ್, ಸರ್ಚ್ ಎಂಜಿನ್ ಮಾರ್ಕೆಟಿಂಗ್, ತ್ವರಿತ ಉದ್ಯೋಗಕ್ಕಾಗಿ ಸಂಪರ್ಕಿಸಿ ಹಬ್ ಐಟಿ ಸ್ಕಿಲ್ಸ್ ಗೋಣಿಕೊಪ್ಪಲು 9535375084. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆಯಲ್ಲಿ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾಯಿರ್ತ 23 ಇದೇ ಏಪ್ರಿಲ್ ಮೇ ತಿಂಗತ್ಲು ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ನಡಪ. ಎಂಟ್ರಿ ಕೊಡಪಕ್ March 30 ಆಖಿರಿ ದಿನ. ಒಕ್ಕಪೆದ ಕೊಡಪಕ್ ಸಂಪರ್ಕ ಚಿಡಿ. ನಾಪೋಕ್ಲೂರ್ ಕುಲೇಟಿರ ಅರುಣ್ ಬೇಬಾ, ಮಾದಾಪುರತ್ಲು ಐಚೆಟ್ಟಿರ ಜಯಾ, ಜಯಾ ನ್ಯೂಸ್ ಏಜೆನ್ಸಿ. ಸುಂಟಿಕೊಪ್ಪ ಮುಕ್ಕಾಟಿರ ವಸಂತ್, ವಸಂತ್ ನ್ಯೂಸ್ ಏಜೆನ್ಸಿ. ಚೆಟ್ಟಳ್ಳಿ ಪುತ್ತರಿರ ರಾಜೇಶ್ ಮುತ್ತಪ್ಪ, ಫ್ಲೋರ್ ಮಿಲ್. ಮಡಿಕೇರಿ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸ್ರ ಎದಿಕೆ. ಮೂರ್ನಾಡ್ ಕಂಬಿರಂಡ ಯೋಗೀಶ್, ರಾಣಿ ಕೋಲ್ಡ್ ಸ್ಟೋರೇಜ್. ಕಾಕುಟುಪರಂಬು ಕುಂಜಿರ ಮನು, ಮನು ಕೋಲ್ಡ್ ಸ್ಟೋರೇಜ್. ಅಮ್ಮತ್ತಿ ಮಂಡಪಡ್ಡ ಗಣಪತಿ ಎಸ್ಟೇಟ್ ಲಿಂಕ್ಸ್. ಬಾಳಲೆ ಆದೇಂಗಡ ಪ್ರಕಾಶ್, ಗುರುಕೃಪಾ ಎಂಟರ್ಪ್ರೈಸಸ್. ಕಾನೂರು ದೇವಂಡಿರ ಸಂತೋಷ್, ಕಾವೇರಿ ರೆಸ್ಟೋರೆಂಟ್. ಶ್ರೀಮಂಗಲ ಕೋಳೇರ ಬಾಬು ಗಣಪತಿ ಸ್ಟೋರ್. ಹುದಿಕೇರಿ ಚಂಗುಲಂಡ ಸೂರಜ್, ಪೊನ್ನಂಪೇಟೆ ಐನಂಡ ಬೋಪಣ್ಣ, ಕಾವೇರಿ ಏಜೆನ್ಸಿ. ಕಕ್ಕಬೆ ಪರದಂಡ ಅಶೋಕ್, ಚಿಕನ್ ಸೆಂಟರ್. ಚೆಯ್ಯಂಡಾಣೆ ಚೆರುವಾನಂಡ ರಾಕೇಶ್, ಮಿನಿಮಾರ್ಟ್. ವಿರಾಜಪೇಟೆ ಅಮ್ಮಣಿಚಂಡ ಪ್ರವೀಣ್ ಚೆಂಗಪ್ಪ, ತೇಂಗಲ ಚೇರಂಬಾಣೆಲು ಪೊನ್ನಚೆಟ್ಟಿರ ಮಿತ್ರ. ಗೋಣಿಕೊಪ್ಪ ಸ್ಪೈಸ್ ರ್ಯಾಕ್ ರೆಸ್ಟೋರೆಂಟ್. ಎಲ್ಲ ಕೊಡವ ಒಕ್ಕಕಾರಲು ಕೂಡಿಯಾಡೋಣಂದು ಬಾಳೆಯಡ ಒಕ್ಕಕಾರ ಕಟ್ಟಂಡಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 22095. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.